ಈ ಹನಿ ನೀರಾವರಿ ಅಂತ ಬಂದಾಗ ಡ್ರಿಪ್ ಇರಿಗೇಷನ್ ಅಂತ ಹೇಳ್ತೀವಿ, ಈ ಸ್ಪ್ರಿಂಕ್ಲರ್ ಇರಿಗೇಷನ್ ಬಂದಾಗ ಮೈಕ್ರೋ ಸ್ಪ್ರಿಂಕ್ಲರ್ ಬರ್ತದೆ, ಇನ್ನೊಂದು ಪೋರ್ಟಬಲ್ ಸ್ಪ್ರಿಂಕ್ಲರ್ ಬರ್ತದೆ. ಈ ತರದನ್ನ ತಂತ್ರಜ್ಞಾನನ ನಾವು ಮಾಡ್ಕೋತೀವಿ. ಯಾವ ಬೆಳೆನಲ್ಲಿ ಮಾಡಬಹುದು ಅಂತಂತಂದ್ರೆ, ಈಗ ನೋಡಿ ಈ ಯಾವ ಬೆಳೆಗಳನ್ನ ಒಂದಡಿ ಸಾಲುಗಳಲ್ಲಿ ಬೆಳಿತೀವಿ, ಈಗ ನಾವು ಉದ್ದು ಬೆಳಿತೀವಿ, ಅವರೆ ಬೆಳಿತೀವಿ, ಸೂರ್ಯಕಾಂತಿ ಬೆಳಿತೀವಿ, ಈ ತರದ ಒಂದಡಿ ಸಾಲಿನಲ್ಲಿ ಹತ್ತತ್ರದಲ್ಲಿ ಬೆಳೀತಕ್ಕಂಥ ಶೇಂಗಾ ಬೆಳೆ ಇರ್ಬೋದು, ಇಂಥ ಬೆಳೆಗಳಲ್ಲಿ ನಾವು ತುಂತುರು ನೀರಾವರಿಯನ್ನ ಅಳವಡಿಕೆ ಮಾಡ್ಕೊಂಡು ಸ್ಪ್ರಿಂಕ್ಲರ್ ಅಂದ್ರೆ ಇದೇನಪ್ಪ ಅಂತಂತಂದ್ರೆ ಕೃತಕವಾಗಿ ಮಳೆಯನ್ನ ಸೃಜನೆ ಮಾಡ್ತಕ್ಕಂಥದ್ದು. ಭತ್ತಕ್ಕೂ ಸಹಿತ ಸ್ಪ್ರಿಂಕ್ಲರ್ನ ಮಾಡಿ ಮಾಡ್ಬೋದು. ಯಾಕೆಂತಂತಂದ್ರೆ ನಾನು ಮೈಸೂರಿನಲ್ಲಿದ್ದಾಗ ಪಿರಿಯಾಪಟ್ಟಣದಲ್ಲಿ ಒಬ್ಬ ರೈತರ ಹತ್ರ ತೆಂಗಿನ ಮಧ್ಯದಲ್ಲಿ ಸ್ಪ್ರಿಂಕ್ಲರ್ನ ಹಾಕಿ ಬೆಳೆದಿರ್ತಕ್ಕಂಥದ್ದನ್ನ ನಾನು ನೋಡಿದ್ದೀನಿ, ಮಾಡಿಸಿದ್ದೀನಿ, ಮಾಡ್ಬೋದು. ಬಟ್ ಏನಂತಂತಂದ್ರೆ ಭತ್ತ ಎಲ್ಲಿ ಈ ನಾಲಾ ಪ್ರದೇಶ ಇರ್ತದೆ, ನಾಲಾ ಪ್ರದೇಶಗಳಲ್ಲಿ ನೀರನ್ನ ನಿಲ್ಲಿಸಿಬಿಟ್ಟು ಬೆಳೀತಕ್ಕಂಥದ್ದು ರೂಢಿನಲ್ಲಿದೆ. ಎಲ್ಲ ಸುತ್ತಲವರೆಲ್ಲರೂ ನೀರು ನಿಲ್ಲಿಸ್ತಾರೆ, ನಾನು ಮಾತ್ರ ಬೆಳಿತೀನಿ ಅಂತಂದ್ರೆ ಕಷ್ಟ ಆಗ್ತದೆ. ಯಾ ರೈತರು ಬೋರ್ವೆಲ್ ಅನ್ನು ಅವಲಂಬಿಸಿಕೊಂಡಿರ್ತಾರೆ ಅಂತಹ ರೈತರು ಒಣ ಬೇಸಾಯದಲ್ಲಿ ಸುತ್ತಮುತ್ತಲ ಯಾರು ಬೆಳಿತಿಲ್ಲ ಅಂತಂದಾಗ ಭತ್ತಕ್ಕೂ ಸಹಿತ ಅಳವಡಿಕೆ ಮಾಡ್ಕೋಬಹುದು. ಧನ್ಯವಾದಗಳು ಕರೆ ಮಾಡಿದಕ್ಕೆ. ಥ್ಯಾಂಕ್ ಯು. ಮುಂದೇನೆ ಕರೆ. ಹಲೋ. ಹಲೋ, ಕೃಷಿರಂಗ ನೇರ ಪ್ರಸಾರ ಕಾರ್ಯಕ್ರಮ. ಸೂಕ್ಷ್ಮ ನೀರಾವರಿಗೆ ಸಂಬಂಧಪಟ್ಟ ಹಾಗೆ ಪ್ರಶ್ನೆಯನ್ನ ತಾವು ಕೇಳಬಹುದು. ಹೆಸರೇಳಿ ಸರ್, ಎಲ್ಲಿಂದ? ನಾವು ರಾಯಬಾಗನಿಂದ ಭೀಮರಾವ್ ಕೊಕ್ಕಾಟೆ ಮಾತಾಡಿದ್ರಿ. ಕೇಳ್ರಿ ಭೀಮರಾವ್ ಅವರೇ, ರೆಡಿ ಸರ್, ದೂರ ರೆಡಿ ಸರ್. ನಮ್ದು ಒಂದು ಬೋರ್ವೆಲ್ ಐತ್ರಿ. ಅದ್ ಬೋರ್ವೆಲ್ದಾಗ ಗುಣಮಟ್ಟದ ನೀರ್ ಬರಂಗಿಲ್ರಿ, ಹೆಂಗ್ ಮಾಡ್ಬೇಕ್ರಿ ಸರ್? ಈಗ ಗುಣಮಟ್ಟದ ನೀರ್ ಬರ್ತಾ ಇಲ್ಲ ಅಂತಂದ್ರೆ, ಒಂದು ಹತ್ತಿರದ ಕೃಷಿ ವಿಜ್ಞಾನ ಕೇಂದ್ರಕ್ಕೆ ಆ ನೀರನ್ನ ನಾನು ತೆಗೆದುಕೊಂಡೋಗಿ ಸ್ಯಾಂಪಲ್ ನ ಕೊಟ್ಟಾಗ ಅದನ್ನ ಪರಿಶೀಲನೆ ಮಾಡಿ ವರದಿಯನ್ನ ಕೊಡ್ತಾರೆ. ಅದರಲ್ಲಿ ಇಸಿ ಅಂತಕ್ಕಂಥದ್ದು ಇರ್ತದೆ. ಆ ಇಸಿ ಮತ್ತೆ ಎಸ್ ಎ ಆರ್ ಅಂತಕ್ಕಂಥದ್ದನ್ನ ಎರಡನ್ನ ಪರಿಶೀಲನೆ ಮಾಡಿದಾಗ ಅದರಲ್ಲಿ ಏನಾದರೂ ವೇರಿಯೇಷನ್ ಇತ್ತು ಅಂತಂತಂದ್ರೆ ನಾವು ಆ ನೀರನ್ನ ಟ್ರೀಟ್ಮೆಂಟ್ ಮಾಡಿ ಬಳಕೆ ಮಾಡಬೇಕಾಗ್ತದೆ. ಏನಾಗ್ತದೆ, ನೀರನ್ನ ಡ್ರಿಪ್ ಅಲ್ಲೇ ಕೊಡಿ ಅಥವಾ ಸ್ಪ್ರಿಂಕ್ಲರ್ ಅಲ್ಲಿ ಕೊಡಿ, ನೀರನ್ನ ಜಮೀನಿನಲ್ಲಿ ಹಾಯಿಸಿದಾಗ ಆ ಜಮೀನಿನಲ್ಲಿ ಮಣ್ಣಿನ ಮೇಲೆ ಬೆಳ್ಳಿಗೆ ಏನೋ ಸುಣ್ಣ ಚೆಲ್ಲಿದಾರೇನೋ ಅಥವಾ ಏನೋ ಬಿಳಿದೇನೋ ಚೆಲ್ಲಿದಾರೇನೋ ಅಂತಕ್ಕಂಥ ಭಾಸವಾಗ್ತದೆ ಅಂತಂದ್ರೆ ನಿಮ್ಮ ಮಣ್ಣು ನೀರಿನಲ್ಲಿ ಉಪ್ಪಿನ ಅಂಶ ಜಾಸ್ತಿ ಆಗಿದೆ ಅಂತಂದ ಅದನ್ನ ತಡಿಬೇಕು ಅಂತಂದ್ರೆ ನಾವೇನ್ ಮಾಡಬೇಕು, ಒಂದು ಕೃಷಿ ಹೊಂಡವನ್ನ ಮಾಡಿಕೊಂಡು ಒಂದು 24 ಗಂಟೆ ನೀರನ್ನ ಕೃಷಿ ಹೊಂಡದಲ್ಲಿ ನಿಲ್ಲಿಸ್ಬೇಕು. ನಿಲ್ಲಿಸಿದಾಗ ಏನಾಗ್ತದೆ, ಆ ನೀರಿನಲ್ಲಿರ್ತಕ್ಕಂತಹ ಉಪ್ಪಿನ ಅಂಶ ಸೆಟ್ಲ್ ಆಗ್ತದೆ. ಆ 24 ಗಂಟೆ ಆದ್ಮೇಲೆ ಒಂದು ಅಡಿ ಎತ್ತರ ತಳದಿಂದ ಒಂದು ಅಡಿ ಎತ್ತರದಲ್ಲಿ ನಾವು ಮೋಟರ್ನ ಕೂರಿಸಿ ನಾವು ಅಲ್ಲಿಂದ ನೀರನ್ನ ಎತ್ಕೊಂಡಾಗ ನಿಮ್ಮ ಸಾಲ್ಟ್ ಎಲ್ಲ ಕೃಷಿ ಹೊಂಡದಲ್ಲಿ ಉಳಿತದೆ, ಉತ್ತಮವಾದಂತ ನೀರು ಜಮೀನಿಗೆ ಹೋಗ್ತದೆ, ಜಮೀನಿನ ಮಣ್ಣು ಉಳಿತದೆ. ಆಯ್ತ್ರಿ ಭೀಮರಾವ್ ಅವರೇ, ನಮಸ್ಕಾರ. ಮುಂದಿನ ಕರೆಯನ್ನು ನೋಡೋಣ. ಹಲೋ, ಕೃಷಿರಂಗ ನೇರ ಪ್ರಸಾರ ಕಾರ್ಯಕ್ರಮ. ಸೂಕ್ಷ್ಮ ನೀರಾವರಿ ಯೋಜನೆಗೆ ಸಂಬಂಧಪಟ್ಟ ಹಾಗೆ ಪ್ರಶ್ನೆಯನ್ನು ಕೇಳಬಹುದು. ಹೇಳಿ ಸರ್, ಎಲ್ಲಿಂದ? ಹಲೋ, ನಮಸ್ತೆ ಸರ್. ನಮಸ್ತೆ. ನಮ್ದು ಸರ್ ಕೊಪ್ಪಳ ಜಿಲ್ಲಾ ಕನಕಗಿರಿ ತಾಲೂಕು ಹುಲೈದರ ಹೋಬಳಿ ಗೌರಿಪುರಿಂದ ಶಂಕರಪ್ಪ ತಿನ್ನ ಅಂತ ಸರ್ ಮಾತಾಡಿದ್ರೆ. ಆಯ್ತು, ಕೇಳಿ ಶಂಕರಪ್ಪ ಅವರೇ. ಸರ್, ಇದು ಸೂಕ್ಷ್ಮ ನೀರಾವರಿ ನಮ್ಮಲ್ಲಿ ಹುಲೈದರ ಹೋಬಳಿ ಕೊಡ್ತಾ ಇದಾರೆ ಸರ್. ಇವ ತನ್ನಿವಿ ಕಂಪ್ನಿ ಅಂತ ಕೊಟ್ಟಿದ್ದಾರೆ ಸರ್, ಓಸೈತಾರೆ ಅದು ಕಪ್ಲಿಂಗ್ ಎಲ್ಲ ಜಲ್ದಿ ಕಿತ್ ಬೇಗನೆ ಹಾಳಾಗ್ಬಿಡ್ತಾರೆ. ಈಗ ಆವಾಗಲೇ ಸರ್ ಈಗ ಒಂದು 7-8 ವರ್ಷದಿಂದ ಜೈನ್ ಕಂಪ್ನಿ ಅಂತ ಕೊಟ್ಟಿದ್ರು ಸರ್, ಆವಾಗಲೇ ಒಂದು 10 ವರ್ಷದಿಂದ ಹೌದು, ಭಾರಿ ಕ್ವಾಲಿಟಿ ಉತ್ತಮ ಇತ್ತು ಸರ್. ಇದು ತಂದು 1 ವರ್ಷ ಆಗಿಲ್ಲ ಸರ್, ಕಿತ್ ಬಿಡೋ ಸರ್ ಪೈಪು. ಅಂದ್ರೆ ಈಗ ನೀವು 1 ವರ್ಷ ಕೊಟ್ಟ ಪೈಪ್ ಮತ್ತೆ ನೆಕ್ಸ್ಟ್ 7 ವರ್ಷ ಕೊಡಂಗ್ ಸರ್? ಹೌದು ಹೌದು, ಹಂಗೆ ಸರ್. ಓಕೆ, ಈಗ ಶಂಕರಪ್ಪನವ್ರೇ, ಈಗ ನಮ್ಮಲ್ಲಿ ಏನಾಗಿದೆ ಗೊತ್ತಾ, ನಮ್ಮಲ್ಲಿ ಒಟ್ಟಾರೆಯಾಗಿ 135 ಕಂಪನಿಗಳು ಅಪ್ರೂವ್ ಆಗಿರ್ತವೆ. ಅಂದ್ರೆ ರಾಜ್ಯ ಸರ್ಕಾರದಿಂದ 135 ಕಂಪನಿಗಳನ್ನ ನಾವು ರಾಜ್ಯ ಮಟ್ಟದಲ್ಲಿ ಅನುಮೋದನೆ ಮಾಡಿರ್ತೇವೆ. ಬರೀ ತನ್ವಿ ಕಂಪ್ನಿದ್ ಏನಾದ್ರೂ ಕಂಪ್ಲೇಂಟ್ ಇತ್ತು ಅಂತಂತಂದ್ರೆ ದಯಮಾಡಿ ಹತ್ತಿರದ ಜಂಟಿ ಕೃಷಿ ನಿರ್ದೇಶಕರ ಕಚೇರಿಗೆ ಹೋಗಿ ಭೇಟಿ ಮಾಡಿ ಅವರು ಇಮ್ಮಿಡಿಯೇಟ್ ಆಗಿ ಅದೇನಾದ್ರು ಪ್ರಾಬ್ಲಮ್ ಇದ್ರೆ ಅದನ್ನು ರೆಕ್ಟಿಫಿಕೇಶನ್ ಮಾಡಿಕೊಡ್ತಾರೆ. ಮತ್ತೆ ನಮ್ಮ ರೈತರಿಗೆ ಕೇಳ್ಕೊಳ್ತಕ್ಕಂಥದ್ದು ಏನಂತಂದ್ರೆ, ನಿಮಗೆ ಯಾವ ಕಂಪನಿದು ಇಷ್ಟನೋ ಆ ಕಂಪ್ನಿದನ್ನೇ ಕೇಳಬಹುದು, ನಾನು ಇಂಥ ಕಂಪ್ನಿದನ್ನೇ ತೆಗೆದುಕೊಳ್ಬೇಕು ಅಂತಕ್ಕಂಥದ್ದು ಎಲ್ಲಿ ರಿಸ್ಟ್ರಿಕ್ಷನ್ಸ್ ಇಲ್ಲ ಸರ್. ಎಲ್ಲಾ ನಿರ್ದೇಶಕರು ಏನ್ ಮಾತನ್ ಸರ್, ಒಳ್ಳೆ ಜೈನ್ ಕಂಪ್ನಿ ಅಂತ ಪೈಪ್ ಆಯ್ಕೆ ಮಾಡ್ಕೊಂಡ್ ಸರ್ ಐತ್ರಿ ನೀವು ಸರ್ವಜ ಮಾಡಿ ಸರ್ ದಯವಿಟ್ಟು. ಅಲ್ಲ, ಯಾಕಂದ್ರೆ ಸರ್ ನಾವ್ ಹೊಲದಲ್ಲಿ ನೀರಾಸಿನ ತೊಂದರೆ ಆಗುತ್ತೆ ಅಂದ್ರೆ ಮತ್ತೆ ನಾವು ಚಿಂತೆ ಮಾಡ್ಕೊಂತ ಕುಂದ್ರಕ್ಕೆ ನೀವು ಜೈನ್ ಆಯ್ಕೆನೆ ಮಾಡ್ಕೋಬಹುದಲ್ಲ, ನೀವೇ ಆಯ್ಕೆ ಮಾಡ್ಕೋಬಹುದು. ಅದೇ ಕಂಪ್ನಿದೇ ಬೇಕು ಅಂತ ಹೇಳಿ ನೀವು ಮನವಿ ಮಾಡಬಹುದು. ಮನವಿ ಮಾಡಿ ನಿಮ್ದು ಯಾವ ಹೋಬಳಿ ಬರ್ತದೆ ಹೇಳಿ? ನಮ್ಮ ಹುಲೈದ್ರ ಹೋಬಳಿ ಸರ್, ಕನಕಗಿರಿ ತಾಲೂಕು. ಕನಕಗಿರಿ ತಾಲೂಕು. ಓಕೆ, ಆಯ್ತು, ಹೇಳ್ತೀನಿ ನಾನು ಅವ್ರಿಗೆ.

ಕಂದ ಮಗಿಟೇಗೆ ಕಿರಿ ಸಾಸ್ವೆ ಗಿಟ್ಟೋಗೆ ಕಿರಿ ಸಾಸ್ವೆ ಸೋಬನಿರೆ ಸೋಬನ ಸೋಬನಿರೆ ಸೋಬನ ಬನ್ನಿರೆ ಬನ್ನಿರೆ ಸೋಬನ ಅಚ್ಚಕ್ಕೆ ನೋಚಕ್ಕೆ ನಿಲ್ಲ ಬನಕ್ಕೆ ನಿಲ್ಲ ರಗಾದೆ ಬಯಲಕ್ಕೆ ರಗಾದೆ ಬಯಲಕ್ಕೆ ಸೋಬನ್ನಿರೆ ಸೋಬನ ಬಿಟ್ಟು ರಗಾದೆ ಬಯಲಾಗೆ ಬೆಳದಕ್ಕೆ ಕಂದ ಮಗಿಟ್ಟೋಗಿ ಕಿರಿ ಸಾಸ್ವೆ ಮಗಿಟ್ಟೋಗಿ ಕಿರಿ ಸಾಸ್ವೆ ಸೋಬನ್ನಿರೆ ಸೋಬನ ಸೋಬನ್ನಿರೆ ಸೋಬನ ಬನ್ನಿರೆ ಬನ್ನಿರೆ ಸೋಬನ ಬನ್ನಿರೆ ಬಿಟ್ಟ ಸಾಸುವೆ ಬೆಟ್ಟ ದೊದಕ್ಕೆ ಬಿದ್ದು ತೊಪಗಿರಿ ಮಲ್ಲೈನ ಶಿಖರವ ಗಿರಿ ಮಲ್ಲೈನ ಶಿಖರವ ಸೋಬನ್ನಿರೆ ಸೋಬನ ತೊಪಗಿರಿ ಮಲ್ಲೈನ ಶಿಖರದ ಬಾಗಿಲು ಮುಂದೆ ಪಕ್ಷಿ ಇಂಡಾಗಿ ಬದುಕುವ ಪಕ್ಷಿ ಇಂಡಾಗಿ ಬದುಕುವ ಸೋಬನ್ನಿರೆ ಸೋಬನ ಸೋಬನ್ನಿರೆ ಸೋಬನ ಬನ್ನಿರೆ ಸೋಬನ್ನಿರೆ ಸೋಬನ ಬನ್ನಿರೆ ಹಸೆಗೆ ಮಾರೆ ಕೊಸುಮಾನೇತ್ರಿ ಶಶಿದಾರೆ ಸಿಮೋಕಿಯಾರೋ ಕರೆವರೋ ನೆತ್ತಿಲಿನಾಗ್ರೋ ನೆತ್ತಿಯಲ್ಲಿ ಒಳೆಯೂತ ನೆತ್ತಿಯಲ್ಲಿ ಒಳೆಯೂತ ಕೊರಳಿನಲ್ಲಿ ಒಳೆಯೂತ ಕೊರಳಿನಲ್ಲಿ ಒಳೆಯೂತ ಅಸಗೆ ಬಾರೆ ಕುಸುಮನೇತ್ರೆ ಶಶಿಧರೆ ನಾರಾಣಿಯೇ ಸೊಂಟ ಸೊಂಟದಲ್ಲಿ ಒಳೆಯೂತ ಅಸೆಗೆ ಬಾರೆ ಕುಸುಮನೇತ್ರೆ ಶಶಿಧರೆ ನಾರಾಣಿಯೇ ಕಾಲನಂದಿಗೆ ರುಡಿಯಾಳ್ಪಿಲ್ಲಿ ಕಾಲನಂದಿಗೆ ರುಡಿಯಾಳ್ಪಿಲ್ಲಿ ಕಾಲಿನಲ್ಲಿ ಒಳೆಯೂತ ಕಾಲಿನಲ್ಲಿ ಒಳೆಯೂತ ಅಸೆಗೆ ಬಾರೆ ಕುಸುಮನೇತ್ರೆ ಶಶಿಧರೆ ನಾರಾಣಿಯೇ ಶಶಿಧರೆ ನಾರಾಣಿಯೇ